ಪ್ರತಿದಿನ ನಸುಕಿನ 6:40 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನು ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಹೊಸಪೇಟೆ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರ ಹಾಗೂ ಶರಣು ಶರಣಾರ್ಥಿಗಳು. ಕೆಳಗರೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು ಕೊಟ್ಟೂರು ತಾಲೂಕು ಮಂಗಾಪುರ ಗ್ರಾಮದ ಯುವ ರೈತರಾದ ಶ್ರೀ ಗುರು ಚನ್ನಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮಂಗಾಪುರ ಗ್ರಾಮದ ಪ್ರಗತಿಪರ ರೈತರು ಗುರು ಚಿನ್ನಪ್ಪ ಅಂತೇಳಿ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ಅವರು ಕೇವಲ ರೈತರಷ್ಟೇ ಅಲ್ಲ, ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಪಶುಗಳಿಗೆ ಬೇಕಾಗುವಂತಹ ವೈದ್ಯಕೀಯ ಸೇವೆಯನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ. ಅಂದರೆ ದೇಶಿ ಯಾವುದೊಂದು ವೈದ್ಯ ಕಲೆಯನ್ನು ಅವರು ಕಲ್ತ್ಕೊಂಡಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ. ಮರ ಕೃಷಿ ಇದೆ, ಜೊತೆಗೆ ಮರವನ್ನು ಸಂರಕ್ಷಣೆಯನ್ನು ಮಾಡುವ ನೆಲಗಟ್ಟಿನೊಳಗಡೆಗೆ ಈ ಕೊಟ್ಟೂರು ಭಾಗದಲ್ಲಿ ಮಂಗಾಪುರದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೇಲದ ಮರಗಳು ಸಾಕಷ್ಟಿದ್ದಾವೆ. ಹಣ್ಣುಗಳ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಹಣ್ಣುಗಳನ್ನು ಮಾರಾಟ ಮಾಡ್ತಾ ಅದರಿಂದ ಆದಾಯವನ್ನು ಪಡ್ಕೊಳ್ತಾ ಮತ್ತು ಆ ಮೂಲಕ ಬೇಲದ ಹಣ್ಣಿನ ಮರಗಳನ್ನು ಸಹಿತ ನಿರಂತರವಾಗಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆಯಿಂದ ಈ ತೆರೆಮರೆಯಲ್ಲಿ ಈ ಎಲ್ಲ ರೈತರು ಸಾಮಾನ್ಯರನ್ನಿಸಿದ್ರೂ ಸಹಿತ ಪ್ರಕೃತಿಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅಂಥ ಒಬ್ಬ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ, ಗುರುಚಿನ್ನಪ್ಪ ಅಂತಾರೆ. ಗುರುಚಿನ್ನಪ್ಪ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ ಗುರುಚಿನ್ನಪ್ಪ. ಈಗ ನಿಮ್ಮದು ಸ್ವಂತ ಊರು ಮಂಗಾಪುರ ಹೌದಲ್ವಾ, ಅಥವಾ ನೀವು ಬೇರೆ ಎಲ್ಲಿಂದಾದರೂ ಬಂದಿದ್ರೆ ಹೇಗೆ? ಇಲ್ಲ ಸರ್, ಮಂಗಾಪುರ ಸ್ವಂತ ಊರು. ನಿಮ್ಮ ತಂದೆಯವರೆಲ್ಲ ಕೃಷಿನೇ ಮಾಡ್ತಿದ್ರ? ನಮ್ಮ ತಂದೆಯವರು ಮೂಲ ವ್ಯಾಪಾರಿಕರು ಸರ್. ಹ್ಞೂ ಹ್ಞೂ. ಆದರೆ ಕೃಷಿ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೆ ಇರೋಂಥದ್ದು. ನಮ್ಮ ತಂದೆಯವರು ತೀರೋಗಿ 35 ವರ್ಷ. ಏನು ವ್ಯಾಪಾರ ಮಾಡ್ತಿದ್ರು ಅವರು? ಅವ್ರು ಕಿರಾಣಿ ವ್ಯಾಪಾರಿ ಮಾಡ್ತಾಯಿದ್ರು. ಕೃಷಿ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲದೆ ಇರೋರು, ನಾವು ಕೃಷಿ ಬಗ್ಗೆ ಆಸಕ್ತಿ ಜಾಸ್ತಿ ಸರ್. ಹ್ಞೂ ಹ್ಞೂ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಯವರಿಗೆಲ್ಲ? ಇಬ್ಬರು ಸರ್. ಇಬ್ಬರು ಮಕ್ಕಳು? ನೀವು? ನಾವು ಮತ್ತೆ ನಮ್ಮ ತಮ್ಮ ಒಬ್ರು, ನಮ್ಮ ತಂಗಿ ಒಬ್ರು ಇದ್ದಾರೆ. ಅವ್ರು ಮಗಳು ಮದುವೆ ಮಾಡ್ಕೊಟ್ಟಿದ್ದೀವಿ. ಮದುವೆ ಮಾಡ್ಕೊಟ್ಟಿದ್ದೀವಿ. ನೀವು ಅಣ್ಣ ತಮ್ಮ ಇಬ್ರು ಒಟ್ಟಿಗೆದೀರಾ? ಇಬ್ರು ಒಟ್ಟಿಗೆದೀವಿ ಸರ್. ಈ ಕೃಷಿ ಆಸಕ್ತಿ ನಿಮಗೆ ಹೇಗೆ ಬಂತಿದೆಯಲ್ಲ ಅಂದ್ರೆ, ನಿಮ್ಮ ತಂದೆಯವ್ರು ನೋಡಿದ್ರೆ ವರ್ತಕರು ಅಂತ ಹೇಳ್ತಿದ್ರಿ, ನಿಮಗೆ ಹೇಗೆ ಇದು ಮೂಡ್ತು ಅಂದ್ರೆ? ನನಗೆ ಹುಟ್ಟು ನಮ್ಮ ತಂದೆಯವರು ಕಳ್ಕೊಂಡಿರೋದು ನಾನು 7ನೇ ವರ್ಷದಲ್ಲಿ. ನಾನು 7ನೇ ವರ್ಷದಾಗಿದ್ದಾಗ ತಂದೆ ಕಳ್ಕೊಂಡು ವ್ಯಾಪಾರ ಅವರಿಂದೇನೆ ಹೊರಟೋಯ್ತು. ಅದರಿಂದ ನಾನು ಕೂಲಿ ಜೀವನ ಮಾಡ್ತಾ ಹೋದೆ. ಅದ್ರ ಬಗ್ಗೆ ಕೃಷಿ ಬಗ್ಗೆ ಆಸಕ್ತಿ ಹೆಚ್ಚಾಯ್ತು. ಅದ್ ಜೊತೆಗೆ ಅಲ್ಲಿರ್ತಕ್ಕಂತ ಜನರ ಜೊತೆ ಒಡನಾಟ ಕೆಲಸ ಮಾಡ್ತಾ, ನಮ್ದು ಸ್ವಲ್ಪ ಜಮೀನಿತ್ತು, ಆ ಜಮೀನ ಜೊತೆಗೆ ಮಾಡಿಸ್ಕೋಬೇಕಲ್ಲ ಕೆಲಸನೆಲ್ಲ, ಕೂಲಿ ಕೊಟ್ಟು ಬಾಡಿಗೆ ಕೊಟ್ಟು ಮಾಡಿಸ್ಕೊಳಕ್ ಆಗದೇ ಇದ್ದು ಕೆಲವು ಜೊತೆ ಜೊತೆನೇ ಕೆಲಸ ಮಾಡ್ತಾ ಮುಯ್ಯಾಳು ಈ ತರ ಕೂಡಿಕೆ ಕೆಲಸ ಮಾಡೋ ಅಂತ ಪದ್ಧತಿ ನಮ್ಮ ಹಳ್ಳಿಲಿ ಈಗಲೂ ಇದೆ. ಅಂದ್ರೆ ಇದಕ್ಕೇನು ಮುಯ್ಯಾಳು ಅಂತಾರ, ಮುಯ್ಯಾಳು ಅಂತಾರೆ, ಕೂಡಿ ಕೆಲಸ ಮಾಡ್ಕೊಂತೀವಿ. ಅಂದ್ರೆ ಅವ್ರ ಹೊಲದಲ್ಲಿ ನೀವು ಹೋಗಿ ಕೆಲಸ ಮಾಡೋದು, ನಾವು ಹೋಗಿ ಮಾಡೋದು, ಮತ್ತೆ ಅವ್ರು ಬಂದು ನಮ್ಮ ಹೊಲದಲ್ಲಿ ಕೆಲಸ ಮಾಡೋದು, ಯಾವಾಗ್ಲೂ ಪದ್ಧತಿ ಇದೆ. ಅಂದ್ರೆ ನಾನು ಸುಮಾರು 25 ವರ್ಷದಿಂದನೂ ಇದೆ, ಈಗಲೂ ಇದೆ, ಅದೇ ತರನೇ ಮಾಡ್ತಾ ಇರೋದು. ನಾವು ಒಂದೇ ಸರಿ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ವಿ ಅಂದ್ರೆ 20-25 ಜನ ಹೋಗ್ತೀವಿ ನಾವು, ಯಾವ್ದೇ ಕೆಲಸ ಇರಲಿ, ಯಾರ ಹೊಲ್ದಾರ ಆಗಿರ್ಲಿ, ಬೆಳಿಗ್ಗೆ ಹೋದ್ವಿ ಅಂದ್ರೆ ಆ ಕೆಲಸ ಮುಗಿಸ್ಕೊಂಡೇ ಮನೆಗೆ ಬರೋದು. ನಿಮ್ಮ ಕೆಲಸಕ್ಕೆ ಕೂಲಿ ಇಲ್ಲ? ನಮ್ ಕೆಲ್ಸಕ್ಕೆ ಕೂಲಿ ಇಲ್ಲ. ಅವರು ನಿಮ್ಮ ಕೆಲಸವನ್ನು ಮಾಡ್ಕೊಡ್ತಾರೆ? ಹೌದು. ನಾವು ಅವ್ರ ಕೆಲಸ ಮಾಡಿದ್ರು ನಮಗೆ ಕೂಲಿ ಬರಲ್ಲ. ಇದರಿಂದ ನಿಮ್ಗೆ ಅನುಕೂಲನ ಹೇಗೆ ಇದೆಲ್ಲ? ಅನುಕೂಲನೇ ಆಗದು, ಯಾಕಂದ್ರೆ ಕೂಲಿ ಕೊಡಕಂದ್ರೆ ಅವ್ರು ಕೇಳಿದಷ್ಟು ಹಣ ಕೊಡ್ಬೇಕಾಗತ್ತೆ. ಆದ್ರೆ ಕೂಡಿ ಕೆಲಸ ಮಾಡೋದ್ರಿಂದ ಅಲ್ಲಿ ಸಮಯ ಮತ್ತೆ ಹಣದ ಮೌಲ್ಯ ಗೊತ್ತಾಗದೇ ಇಲ್ಲ. ಹೋಗ್ತಾ ಇದ್ವಿ, ಈಗಲೂ ಕೂಡಿನೇ ಕೆಲಸ ಮಾಡೋದು. ಹೊಲದಲ್ಲಿ ಏನೇ ಕೆಲಸ ಇದ್ರು, ಏನೇ ಕೆಲಸ ಇದ್ರು ಹಾಗೆ ಮಾಡೋದು. ಹೊಲದ ಕೆಲಸ ಅಲ್ಲದೆ ಬೇರೆ ಏನಾದ್ರು ಕೆಲಸಗಳು ಬಿದ್ರೆ? ಬೇರೆ ಕೆಲಸಗಳು ಯಾರು ಹಂಗಿಲ್ಲ, ನಾವು ಹೊಲದ ಕೆಲಸಗಳು ಮಾತ್ರ. ಅಂದ್ರೆ ಸುಗ್ಗಿ ಕಾಲ, ಕಳೆ ಕಾಲ, ಕಳೆ ತೆಗೆಯೋ ಕಾಲಕ್ಕೆ ಈ ತರ ಎಲ್ಲ ಕೂಡಿನ ಮಾಡ. ಈಗ ನೀವು ಮುಯ್ಯಾಳು ಕೆಲಸ ಮಾಡ್ತಾ ಇದ್ರಲ್ಲ, ಒಮ್ಮೊಮ್ಮೆ ಒಟ್ಟಿಗೆ ಕೆಲಸ ಬಿತ್ತು ಬೇರೆ ಬೇರೆಯವ್ರದ್ದು ಹೇಗೆ? ಇಲ್ಲ, ಹಂಗೆ ಬೀಳಕಂದ್ರೆ ಅಡ್ಜಸ್ಟ್ಮೆಂಟ್ ಅದು ಅವ್ರವ್ರಿಗೆ. ಈಗ ನಿಂದು ನಾಳೆ ಇವತ್ತು ನಮ್ದು ಅನ್ನಂಗೆ ಮಾಡ್ಕೊಂಡಿರ್ತೀವಿ, ಇಲ್ಲ ಇವತ್ತು ಅವ್ರದ್ದು ನಾಳೆ ನಮ್ದು ಅನ್ನಂಗೆ ಮಾಡ್ಕೊಂಡಿರ್ತೀವಿ. ಹಾಗೆ ಯಾರಿಗೂ ಅವಸರ ಮಾಡೋಂಗಿಲ್ಲ, ಅವಸರ ಇಲ್ಲ. ಇಲ್ಲ, ಅದು ಅವಸರ ಅಂತ ಪ್ರಶ್ನೆನೇ ಬರಲ್ಲ. ಅಲ್ಲಿ ಕೆಲಸ ಏನಂದ್ರೆ ಒಂದೊಂದ್ ದಿನಕ್ಕೆ ಮೂರು ಹೊಲದ ಕೆಲಸ ಮುಗ್ದೋಗ್ಬಿಡ್ತತಿ ಒಂದೊಂದು ಸಮಯ. ಹೌದಾ? ಹಂಗಾದಾಗ ಕೆಲಸದ ಒತ್ತಡನೇ ಇರಲ್ಲ, ಇನ್ನು ಖಾಲಿನೇ ಇರ್ತೀವಿ ಕೆಲವು ದಿನ. ಈ ಪದ್ಧತಿ ಮಂಗಾಪುರದಲ್ಲಿ ಮಾತ್ರ ಇದೆಯಾ, ಇನ್ನು ಎಲ್ಲೆಲ್ಲಿ ಇದೆ ಇದು? ಇಲ್ಲ, ಎಲ್ಲ ಕಡೆ ಇರ್ಬೋದು, ನಮ್ಮೂರಾಗ ಮಾತ್ರ ಪ್ರಚಲಿತವಾಗೈತಿ ಈಗ. ಇವತ್ತಿಗೂ ಇದು ಇದೆ? ಇವತ್ತಿಗೆ ಐತಿ, ಯಾವಾಗ್ಲೂ ಇದೆ ನಮ್ಮೂರಲ್ಲಿ. ಸರಿ, ಈಗ ನಿಮ್ಮ ಭೂಮಿಯಲ್ಲಿ ಏನೇನು ಬಿತ್ತನೆ ಮಾಡ್ತಾ ಇದ್ರಿ? ಹೇಗೆ? ನಮ್ಮಲ್ಲಿ ರಾಗಿ ಬಿತ್ತನೆ ಮಾಡಿವಿ, ತೊಗರಿ, ಶೇಂಗಾ, ಮತ್ತೆ ಮರಗಳು ಇದಾವೆ ಅಷ್ಟು, ಮತ್ತೆ ಮೆಕ್ಕೆಜೋಳ ಹಾಕೊಂಡಿವಿ ನಾನು ದನಗಳಿಗೋಸ್ಕರ, ಮತ್ತೆ ಶೇಂಗಾ ಮಾತ್ರ ಹೆಚ್ಚಿಗೆನೆ ಬಿತ್ತೇನೆ. ಹೇಗೆ ಸಾವಯವ ಕೃಷಿ ಮಾಡ್ತಾ ಇದೀರೋ ಅಥವಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಎಲ್ಲ ಇದೆಯಾ? ಒಂದು 4 ಎಕರೆ ಸಾವಯವದಲ್ಲಿ, ಸಂಪೂರ್ಣ ಸಾವಯವದಲ್ಲಿ ತೊಡಗಿಸಿದ್ದೀನಿ. 4 ಎಕರೆ ಉಳಿದ 4 ಎಕರೆ ನಾನು ಊರಲ್ಲೇ ಇದೆ. ಅದು ಮೆಕ್ಕೆಜೋಳ ಅದು ಬರೋದಿಲ್ಲ, ಸಾವಯವ ಕೃಷಿ ಬರಲ್ಲ ಅಷ್ಟು, ಆಗಿ ಬೆಳವಣಿಗೆ ಕಡಿಮೆ. ಅದಕ್ಕೆ ಸ್ವಲ್ಪ ಮಾತ್ರ ಅದಕ್ಕೆ ಕೆಮಿಕಲ್ ಅನ್ನು ಉಪಯೋಗಿಸಿ ಉಳಿದದ್ದೆಲ್ಲ ಸಾವಯವದಲ್ಲೇ ಮಾಡ್ತೀವಿ. ಓಹೋಹೋ. ಆಮೇಲೆ ಇನ್ನೊಂದು ನಿಮ್ಮ ಬಗ್ಗೆ ಕೇಳಿದಾಗ ತಿಳಿದು ಬಂದಂತ ಸಂಗತಿ, ಮರ ಕೃಷಿ ಮಾಡ್ತಾ ಇದ್ರಿ, ಬೇಲದ ಹಣ್ಣುಗಳ ಸಂಗ್ರಹಣೆ ಮಾಡ್ತಾ ಇದ್ರಿ, ಇದೆಲ್ಲ ಯಾಕೆ ಹೇಗ್ ಮಾಡ್ತೀರಿ? ಅಂದ್ರೆ ನನ್ಗೆ ಬೇಲದ ಹಣ್ಣುಗೆ ಇಷ್ಟು ಮೌಲ್ಯ ಐತೆ ಅಂತ ಗೊತ್ತಾಗಿದೆ ನಮ್ಮ ಗುರುಗಳಾದ ಸಜ್ಜನ್ಜಿ ಅವರಿಂದ. ಇಲ್ಲಿವರೆಗೂ ಅದ್ರ ಮೌಲ್ಯ ನಮ್ಮೂರಲ್ಲೂ ಗೊತ್ತಿದ್ದಿಲ್ಲ, ಅದ್ರ ಮೌಲ್ಯ ಈ ತರ ಇದೆ ಅಂತ ನಮ್ಮೂರು ಮತ್ತೆ ಹೊರಗಡೆನು ಗೊತ್ತೈತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಈ ಸಜ್ಜನ್ಜಿ ಅವ್ರು ಬಂದಾದ್ಮೇಲೆ ಬೇಲದ ಹಣ್ಣು ನಿಮ್ಮೂರಲ್ಲಿ ಈ ರೀತಿ ಇದಾವೆ, ನಿಮ್ಮೂರಿನ ಬೇಲ್ದಣ್ಣಿಗೆ ಇಂಥ ಮಹತ್ವ ಐತೆ, ಅದ್ರಾಗ ಇಂತಿಂತ ವಿಟಮಿನ್ಗಳು ಇದಾವೆ, ನೀನು ಅವನ್ ಸಂಗ್ರಹಣೆ ಮಾಡ್ಕೊಂಬಂದು ತಂದ್ಕೊಡು, ನಾನು ಸಿಟಿಯ ಜನ ಆರೋಗ್ಯವಂತರಾಗಿರಕ್ಕೆ ಈ ಹಣ್ಣುಗಳನ್ನ ಉಪಯೋಗಿಸಂತಾರೆ ಅಂತ ಹೇಳಿದ್ರು ನಮ್ಮ ಗುರುಗಳು. ಅವರು ಒಂದು ಹೇಳಿದ್ದಕ್ಕೆ ನಾನು ಅಲ್ಲಿ ನಮ್ಮೂರಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಬಂದು ಕೊಡ್ತೀನಿ. ಡೈಲಿ ಒಂದೊಂದ್ ದಿನ 50 ಕೆಜಿ ತನ ಸಿಗುತ್ತೆ ನಮ್ಮೂರಲ್ಲಿ. ಹೌದಾ? ಹೌದು. ಹೇಗೆ ಅದ್ರ ಬೆಲೆ? ಹೇಗೆ ಬೆಲೆ? ಈಗ ಇಲ್ಲಿ ಇವ್ರು 25 ರೂಪಾಯಿ ಕೆಜಿ ತಗೊಂತಾರೆ ಸಜ್ಜನ್ಜಿ ಅವರು. 1 ಕೆಜಿಗೆ ಎಷ್ಟು ಪೀಸ್ ಬೀಳ್ತವೆ? 1 ಕೆಜಿಗೆ 6 ಪೀಸಿಂದ 7 ಪೀಸ್ ಬರುತ್ತೆ. ಹಣ್ಣಾಗಿರೋದು ಉದುರಿ ಇರುತ್ತೆ, ಹಣ್ಣಾಗಿ ಉದುರಿ ಇರೋದನ್ನೇ ತಗೊಳ್ಳೋದು. ಆರಿಸ್ಕೊಂಬರ್ತಾರೆ ಬೆಳಗ್ಗೆಲ್ಲ, ಅಲ್ಲಲ್ಲಿದ್ದ ಮರಗಳೆಲ್ಲ ಕಾಡಲ್ಲಿ ಇರ್ತದ? ಇಲ್ಲ, ತೋಟಗಳದಾವೆ ನಮ್ಮೂರಲ್ಲಿ. ಅಂದ್ರೆ ಪುರ ಹಳೆ ಕಾಲದ ತೋಟಗಳದಾವೆ, ಪಾಳ್ ಬಿದ್ದಿದ್ವಿ ಇಷ್ಟು ದಿನ. ಈಗೀಗ ಅವೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಬೇಲದ ಮರಗಳು ಮಾತ್ರ ಉಳಿದು ಕುರುಚಿಲ್ ಗಿಡನೆಲ್ಲ ಕಿತ್ತಾಕಿದ್ದಾರೆ. ಹುಣಸೆ ಗಿಡ, ಬೇಲದ ಗಿಡ ಮಾತ್ರ ಉಳ್ಕೊಂಡವೆ. ಆ ಗಿಡಗಳ ಬೇಲದ ಹಣ್ಣು ಮಾತ್ರ ಎಲ್ಲ ಕಾಲಕ್ಕೂ ಸಿಗ್ತವೆ. ಸರಿ, ಈ ಬೇಲದ ಹಣ್ಣು ಒಂದು ನಿಮಗೆ ನಿಶ್ಚಿತ ಆದಾಯವನ್ನು ತಂದ್ಕೊಡ್ತಾ ಇದೆ? ಕಂಪಲ್ಸರಿ. ನೀವು ಒಬ್ಬರೇ ಶ್ರಮ ಹಾಕಿದ್ರೆ ಸಾಕು? ಹೌದು, ನಾನೊಬ್ಬನೇ, ಅದಕ್ಕೆ ನಾನು ಕಲೆಕ್ಟ್ ಮಾಡ್ತೀನಿ ಡೈಲಿ. ನಾನು ಸ್ವಲ್ಪ ಮರಗಳಿದ್ದಾವೆ. ನೀವು ಬೇರೆ ಹತ್ರ ಕಲೆಕ್ಟ್ ಮಾಡ್ತಿರೋ, ನೀವೇ ಸಂಗ್ರಹಿಸ್ತೀರೋ? ಇಲ್ಲ, ನಾನು ಕೆಲವು ಮರಗಳಾಗ ನಾನು ಸಂಗ್ರಹಿಸ್ತೀನಿ, ಕೆಲವರು ನನಗೆ ತಗೊಂಬಂದು ಮನೆಗೆ ಕೊಡ್ತಾರೆ. ಅಷ್ಟು ಜನ ಪರ್ಮನೆಂಟ್. ಈಗ ಒಂದು 5-10 ಜನ ತೋಟ ಇರೋಂತವ್ರು ನನಗೆ ಪ್ರತಿ ವಾರ ಇಷ್ಟು ಕೊಡ್ತಾರೆ, 5-10 ಕೆಜಿ ಪರ್ಮನೆಂಟ್ ಆಗಿ. ವಾರ 10 ಕೆಜಿ ಕೊಡ್ತೀನಿ ನಾನು ಅನ್ನೋರು ಪರ್ಮನೆಂಟ್ ಆಗಿದ್ದಾರೆ. ಒಂದು 5-6 ಜನ ಅಂತೂ ಪರ್ಮನೆಂಟ್ ಆಗಿ ಕೊಡ್ತಾರೆ. ಎಷ್ಟು ಬರುತ್ತೆ ಆದಾಯ ನಿಮಗೆ ಬೇಲದ ಹಣ್ಣಿನ ಸಂಗ್ರಹಣೆಯಿಂದ? ಬೇಲದ ಹಣ್ಣಿನ ಸಂಗ್ರಹದಿಂದ ಕನಿಷ್ಠ ಒಂದು 60-100 ಲಕ್ಷ ತನ ದುಡಿದೇನೆ ಪ್ರತಿ ವರ್ಷಕ್ಕೆ. ಈಗಲೂ ಈ ಆದಾಯ ಮುಂದುವರೆದಿದೆ? ಮುಂದುವರೆದಿದೆ, ಈಗಲೂ ಇದೆ. ಜೊತೆಗೆ ನೀವು ಮಾವಿನ ಮರಗಳನ್ನೆಲ್ಲ ಹಾಕಿದಿರಿ? ಮಾವಿನ ನಾವು ಹಾಕಿಲ್ಲ, ನಮ್ಮ ಅಪ್ಪರ ಹಾಕಿರೋ, ಹಿಂದೆ ಪೂರ್ವಿಕರ ಹಾಕಿದ. ಅವೆಲ್ಲ ಈಗ ಫಲ ಕೊಡ್ತಾ ಇದಾವೆ, ಚೆನ್ನಾಗಿ ಫಲ ಕೊಡ್ತವೆ. ಪ್ರತಿ ವರ್ಷ ಎರಡು ಮರ ಇದಾವೆ, ಎರಡು ಮರದಿಂದ 20,000 ಆಗ್ತದೆ. ಓಹೋ, ಅಂದ್ರೆ ಚಟ್ನಿಗೆ ಜಾಸ್ತಿ ಹೋಗ್ತದ? ಹಣ್ಣು ಕಳಿಸ್ತಿರೋ? ಎಣ್ಣೆ ಎಣ್ಣೆ ಮಾಡೋದು. ಹಣ್ಣನ್ನ ಮನೆಯಲ್ಲೇ ನಮ್ಮ ಪಾರಂಪರಿಕ ಪದ್ಧತಿಯಲ್ಲೇ ನೆಲ್ಲೂರಿನಲ್ಲೇ ಮಂಡಿ ಮಾಡ್ತೀವಿ. ಮನೆ ಹತ್ರನೇ ಬಂದು ಎಲ್ಲ ತಗೊಂಡೋಗ್ತಾರೆ. ನೀವೆಲ್ಲೂ ಹೊರಗಡೆ ಹೋಗಿ ಮಾರಬೇಕಂತ ಏನಿಲ್ಲ, ಎಲ್ಲೂ ಮಾರಲ್ಲ. ಮಂಗಾಪುರಕ್ಕೆ ಬಂದು ಬಂದು ಮನೆ ಹತ್ರ ಬಂದು ತಗೊಂಡೋಗ್ತಾರೆ. ಸಿಟಿಯಿಂದ ಬರ್ತಾರೆ, ಮಾವಿನ ಹಣ್ಣು ಹಣ್ಣು ಆದ್ವೇನಪ್ಪ ಅಂತ ಫೋನ್ ನಂಬರ್ ಈ ವರ್ಷ ತಗೊಂಡೋದ್ರೆ ಮುಂದಿನ ವರ್ಷ ಫೋನ್ ಮಾಡಿ ಕೇಳ್ತಾರೆ ಮಾವಿನ ಹಣ್ಣು ಬಂದ್ವಾ ಅಂತ. ಆ ಹಣ್ಣು ಹಣ್ಣಾದ್ವು ಅಂದ್ರೆ ಕಂಪಲ್ಸರಿ ಒಂದು ದಿನಕ್ಕೆ 8-10 ಗಾಡಿ ಬರ್ತಾವ ಮನೆಗೆ. ಹೌದಾ? ಹಣ್ಣು ಖಾಲಿ ಆಗೋವರೆಗೂ ದಿನ. ಸೊ ಅಷ್ಟು ಹಣ್ಣಿನ ಬೇಡಿಕೆ ಇದೆ ಅಂದ್ರೆ ನಾವು ಯಾವುದೇ ರೀತಿ ಕೆಮಿಕಲ್ ಏನು ಹಾಕಲ್ಲ, ಹಾಗಾಗಿ ಹಣ್ಣು ಮಾತ್ರ ಬರಬರಿ ಬೇಡಿಕೆ ಐತೆ. ಮಾವಿನ ಹಣ್ಣಿಗೆ ಹುಳ ಬೇಗ ಬೀಳುತ್ತೆ ಅಂತ ಹೇಳ್ತಾರ? ಇಲ್ಲ, ನಾವು ಇಲ್ಲ, ಮಾವಿನ ಹಣ್ಣಿಗೆ ಹುಳ ಬೀಳೋದಂತೂ ನಿಜ. ಆದ್ರೆ ನಾವು ಈ ಪದ್ಧತಿ ಐತಲ್ಲ, ಉಜಿ ಫ್ಲೈಟ್ ಟ್ರ್ಯಾಪ್ ಗಳನ್ನ ಕಟ್ತೀವಿ ಕಲ್ಲಲ್ಲ. ಹೇಗೆ ಅದು? ಫ್ಲೈಟ್ ಟ್ರ್ಯಾಪ್ಗೆ ಒಂದು ಏನು ನೊಣಗಳ ಆಕರ್ಷಣೆ ಮಾಡ್ಲಿಕ್ಕೆ ಡಬ್ಬೆಗಳನ್ನ ಕಟ್ತೀವಿ, ಮರಗಳು ತುಂಬಾ ಕಟ್ತೀವಿ, ಒಂದ್ 5-6 ಡಬ್ಬೆಗಳು. ಅವು ಆಕರ್ಷಣೆ ಮಾಡಿ ಊಜಿ ನೊಣ ಆಗದೆ ಇರೋ ಹಾಗೆ ಇದಾವೆ. ಒಟ್ಟು ಹಣ್ಣಿಗೆ ಊಜಿ ನೊಣ ಕುಂದ್ರಬಾರ್ದು, ಕುಂದ್ರಲ್ಲ, ಕೂತು ಮೊಟ್ಟೆ ಇಡ್ತು ಅಂದ್ರೆ ಮುಗೀತು. ಮುಗೀತು. ಆ ತರ ನೊಣಗಳ ಆಕರ್ಷಣೆಗೆ ಡಬ್ಬೆ ಇರ್ತಾವಲ್ಲ, ಆ ಡಬ್ಬಿಲಿ ಹೋಗಿ ಕೂತ್ ಬಿಡುತ್ತೆ ನೋಣ, ಕಾಯಿ ಮೇಲೆ ಕೂರಲ್ಲ, ಅಲ್ಲೇ ಸಾಯುತ್ತೆ, ಅಲ್ಲೇ ಸಾಯುತ್ತೆ. ಹಂಗಾಗಿ ನಮಗೇನು ಇಲ್ಲಿವರೆಗೂ ಆದ್ರೆ ಆವಳಿ ಕಂಡಿಲ್ಲ. ಮಾರುಕಟ್ಟೆಯಲ್ಲಿ ಬರೋ ಹಣ್ಣುಗಳು ಸಾಮಾನ್ಯವಾಗಿ ಈ ಸಮಸ್ಯೆಯನ್ನ ಎದುರಿಸ್ತಾ ಇರೋದು ನಾವು ಗಮನಿಸಿದ್ವಿ. ನೀವು ಹೇಗೆ ಅದನ್ನ ನಿಯಂತ್ರಿಸ್ತಿದ್ದೀರಿ ಅಂತ ಕೇಳಿದೆ. ಇಲ್ಲ, ನಾವು ಫ್ಲೈಟ್ ಟ್ರಾಪ್ ಮೂಲಕನೇ ಅವನ್ನೆಲ್ಲ ಮಾಡೋದು. ಯಾವ್ದು ನಾವು ಕೆಮಿಕಲ್ ಅದೇನು ಗೊತ್ತಿಲ್ಲ. ಆ ಮರಗಳಿಗೆ ಅಂತವನ್ನೆಲ್ಲ ಹೊಡೆಯಕ್ಕೂ ಆಗಲ್ಲ, 30-40 ಅಡಿ ಎತ್ತರ ಬೆಳೆದವ ಮರ, ಅಂತ ಮರಗಳಿಗೆ ಸ್ಪ್ರೇ ಮಾಡಕ್ ಸಾಧ್ಯನೂ ಇಲ್ಲ. ಹಂಗಾಗಿ ನಾವು ಫ್ಲೈಟ್ ಟ್ರಾಪ್ನಾಗ ಎಲ್ಲ ಕಂಟ್ರೋಲ್ಗೆ ಬಂದಿರ್ತದೆ. ಅಂದ್ರೆ ಈಗ ಮಂಗಾಪುರದ ಗುರುಚಿನ್ನಪುರ ಮಾವಿನ ಹಣ್ಣಿಗೆ ಡಿಮ್ಯಾಂಡ್ ಯಾವಾಗ್ಲೂ ಇದೆ, ಯಾವಾಗ್ಲೂ ಇರುತ್ತೆ, ಕಂಪಲ್ಸರಿ. ನಾನು 50 ರೂಪಾಯಿ ಕೆಜಿನೇ ಮಾರೋದು, ಎಲ್ಲ 20 ರೂಪಾಯಿ ಮಾರ್ತಾರೆ, ನಾನು 50 ರೂಪಾಯಿ ಕೆಜಿನೇ ಮಾರಿರೋದು. ಗುರುಚಿನ್ನಪುರ ಪಶು ವೈದ್ಯರು, ದೇಶಿ ಕಲೆ ಅದು ಒಂದು. ಅಂದ್ರೆ ನಾನು ಜನಪದ ವೈದ್ಯರು ಅಂತ ಓದಿ ವೈದ್ಯನಾದನಲ್ಲ, ನೋಡಿ ಅನುಭವದ ಮೇಲೆ ವೈದ್ಯ ವೃತ್ತಿ ಮಾಡ್ತೇನೆ. ಅಂದ್ರೆ ಯಾರ ಹತ್ರನು ಹಣ ಪಡ್ಕೊಳಲ್ಲ. ನನಗೆ ಗೊತ್ತಿರೋ ಅಂತ ಕೆಲವು ರೈತರು ಮತ್ತೆ ಅನುಭವಸ್ಥರು, ನನಗೆ ಒಬ್ರು ನಾಟಿ ವೈದ್ಯರು ಅವ್ರು ಪರಿಚಯಸ್ತರಾದ್ರೆ, ಅವ್ರ ಮಾವರ್ ಯಾರು ನಾಟಿ ವೈದ್ಯರು ಅಂದ್ರೆ ಅವ್ರ ಅನುಭವನ ಪ್ರತಿ ಎಳೆಯಳೆಯನ್ನು ಹೇಳ್ತಾರೆ. ಅದನ್ನ ನಾನು ಒಂದು ಬುಕ್ಕದಲ್ಲಿ ಬರ್ಕೊಂಡಿಟ್ಕೊಂಡಿದ್ದೀನಿ. ಯಾವ ಕಾಯಿಲೆ ಯಾವ ದನಕ್ಕೆ ಯಾವ್ಯಾವ ರೀತಿ ಬರ್ತೈತೆ ಅಂತ ನೋಡಿ, ಅದರ ಆಧಾರದ ಮೇಲೆ ಅವ್ರು ಹೇಳಿದ್ದನ್ನ ನೋಡಿ ಆ ಬುಕ್ಕದಾಗಿರೋಂಥ ಔಷಧಿ ಸಿಕ್ಕರೆ ತಗೊಂಬಂದು ಆಗಲೇ ಆ ದನಗಳಿಗೆ ಚಿಕಿತ್ಸೆ ಮಾಡ್ತೀನಿ. ಜೊತೆಗೆ ಅಲ್ಲಲ್ಲೇ ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವೈದ್ಯರು ಪರಿಚಯ ಐತೆ, ಆ ನಂಬರ್ಗಳೆಲ್ಲದವೆ. ನನ್ನ ಕೈಲೇ ಈ ನಾಟಿ ವೈದ್ಯ ಕಡಿಮೆ ಆಗ್ಲಿಲ್ಲ ಅಂದ್ರೆ ಆ ಅಲ್ಲಿರ್ತಕ್ಕಂಥ ಮೆಡಿಸನ್ ಸಲಹೆ ತಗೊಂಡು ಚಿಕಿತ್ಸೆ ಮಾಡ್ತೀನಿ. ಯಾವುದೇ ಹಣ ಪಡ್ಕೊಳಲ್ಲ, ಅವ್ರದೇ ಮೆಡಿಸನ್, ಅವ್ರದೇ ಇಂಜೆಕ್ಷನ್, ಅವ್ರ ದನಗಳಿಗೆ ಒಳ್ಳೆ ರೀತಿ ಆಗಲಿ ಅಂತ ಗುಣ ಆಗೋ ರೀತಿ ಇಂಜೆಕ್ಷನ್ ಮಾಡಿದ್ದೀನಿ. 99% ಗುಣ ಆಗಿದ್ದಾರೆ, ಎಲ್ಲೂ ಫೇಲ್ಯೂರ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಈಗ ನಿಮ್ಮ ಅನುಭವದ ಪ್ರಕಾರ ಗ್ರಾಮೀಣ ಭಾಗದ ದನಕರುಗಳಿಗೆ ಏನ್ ಕಾಯಿಲೆಗಳು ಹೆಚ್ಚಾಗಿ ಕಾಣುತ್ತೆ? ಈಗೀಗ ಹೊಸ ಹೊಸ ಕಾಯಿಲೆ ಎಲ್ಲ ಬರ್ತದವು. ನನಗೆಲ್ಲ ಮುಂಚೆ ಕಾಲು ಬಾಯಿ, ಚಪ್ಪೆ ರೋಗ, ಗಂಟ್ಲು ಬೇನೆ ಅಂತ ಅವನ್ನೆಲ್ಲ ಕೇಳಿದ್ವಿ. ಈಗ ಹೊಸ ಲಂಪಿ ಸ್ಕಿನ್ ಅಂತ ಬಂದತ್ತೆ, ಈಗ ಆಲ್ರೆಡಿ ಪ್ರಚಲಿತವಾಗಿ ನಮ್ಮೂರಲ್ಲ ಐತೆ. ಮೊನ್ನೆ ಒಂದು ಅದು ಉದರ ಬೇನೆ ಬಂದಿತ್ತು, ಸಿಕ್ಕಾಪಟ್ಟೆ ಬೇದಿ ಹೋಗ್ತೈತೆ ದನಗಳಿಗೆ, ಯಾವ ಕಾರಣಕ್ಕೂ ಕಂಟ್ರೋಲ್ ಬರಲ್ಲ. ಅದಕ್ಕೆ ನಮಗೆ ಗೊತ್ತಾಗದೆ ಯಾವ ಚಿಕಿತ್ಸೆ ಮಾಡಿದ್ರು ಕಂಟ್ರೋಲ್ ಬರಲ್ಲ. ಕೊನೆಗೆ ಒಬ್ರು ಸಲಹೆ ಮೇಲೆ ಈ ರೀತಿ ಚಿಕಿತ್ಸೆ ಮಾಡಿ ಕಂಟ್ರೋಲ್ ಬರ್ತಾ ಅಂತ ಇವ್ರು ಹೇಳಿದ್ರು. ಈಗ ಮಾಡಿದ್ದಕ್ಕೆ ಒಂದೇ ದಿನಕ್ಕೆ ಕಂಟ್ರೋಲ್ ಆಗಿದೆ. ಹೊಸ ಹೊಸ ಕಾಯಿಲೆ ಬರ್ತಾ ಇದಾವೆ, ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಬರ್ತಾ ಇದಾವೆ. ಅದನ್ನು ಕಲಿಯೋದು ಕೂಡ ಹೊಸ ಒಂದು ಉರುಪಿನಿಂದ ಕಲ್ತ್ಕೋಬೇಕು, ಅದೇ ರೀತಿ ಚಿಕಿತ್ಸೆ ಮಾಡಬೇಕು. ಏನು ಓದಿದ್ರೆ ಗುರುಚಿನ್ನಪುರ ನೀವು? ನಾವು ಓದಿರೋದು BA ಮಾತ್ರ. ಕಲ್ತ್ಕೊಂಡಿರೋದು ಎಲ್ಲ ವಿದ್ಯಾನು ಗುರುಗಳು ಮತ್ತೆ ಜನರ ಆಶೀರ್ವಾದಗಳ ಮೇಲೆ. ಈಗ ನೀವು ಏನು 8 ಎಕರೆ ಏನೇನು ಬೆಳೀತಾ ಇದ್ರಿ ಮುಖ್ಯವಾಗಿ ನಿಮ್ಮ ಮನೆಗೆ ಬೇಕಾಗುವಂಥದ್ದು? ನಮಗ್ ಮನೆಗೆ ಬೇಕಾಗಿದ್ದು ನಮಗೆ ಆಹಾರಕ್ಕೆ ಏನು ಬೇಕೆಲ್ಲ ಬೆಳೆನೂ ಹಾಕೊಂಡಿದ್ದೀವಿ. ಮೆಣಸಿನ ಗಿಡ ಹಾಕೊಂಡಿವಿ, ಟೊಮೆಟೊ ಗಿಡ ಹಾಕಿವಿ, ತರಕಾರಿ ಎಲ್ಲ ಮಾಡಿದೀವಿ, ಎಲ್ಲಾ ವಿಧವಾದ ತರಕಾರಿನೂ. ನಮಗೇನು ಬೇಕು, ಗೆಣಸಿನ ಬಳ್ಳೆ ಕೂಡ ಹಾಕಿವಿ, ಗೆಣಸು ಕೂಡ, ಮತ್ತೆ ಇದು ತೊಗರಿ, ಗುರಾಳು, ಎಲ್ಲ ರೀತಿಯ ಧಾನ್ಯಗಳನ್ನು ಹಾಕೊಂಡಿವಿ. ನಮಗೆ ಎಷ್ಟು ಬೇಕೋ ಎಲ್ಲ ಮಾರ್ಕೆಟ್ಗೆ ಏನು ಬೇಕಾಗಿಲ್ಲ ನಿಮಗೆ, ಅಷ್ಟೇನಾ? ಇಲ್ಲ, ನಾವು ನಮ್ಮ ಕುಟುಂಬಕ್ಕೆ ಮಿಕ್ಕಿ ಮಾರಾಟ ಮಾಡ್ತೀವಿ. ಮಿಕ್ಕಿದ್ರೆ ನಮ್ಮ ಕುಟುಂಬಕ್ಕಾಗಿ ಮಿಕ್ಕಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾವಯವ ಕೃಷಿಯಲ್ಲಿ ಯಾವ್ಯಾವ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ರಿ ನೀವು? ನಾವು ಸ್ವಲ್ಪ ಪಾಳೆಕರ್ ಪದ್ಧತಿ ಮಾಡ್ತಾ ಇದೀವಿ. ಇತ್ತೀಚೆಗೆ ಗೋನಂದ ಜಲ ಮತ್ತೆ ಗೋಕೃಪಾ ಅಮೃತ ಮತ್ತೆ ಜೀವಾಮೃತ ಈ ತರದ ಎಲ್ಲ ಮಾಡ್ತಾ ಇದೀವಿ. ಡಿಕಂಪೋಸರ್ ಎಲ್ಲ ಸ್ಪ್ರೇ ಮಾಡಿದೀವಿ ಹಿಂದಿನ ವರ್ಷ ಎಲ್ಲ. ಈ ಸರಿ ಗೋನಂದ ಜಲನೆ ಮತ್ತೆ ಗೋಕೃಪಾಮೃತ ಎರಡನ್ನ ಹೆಚ್ಚೆಚ್ಚು ಬಳಸ್ಬೇಕಂತ ನಿರ್ಧಾರ ಮಾಡ್ಕೊಂಡಿವಿ. ಅಂದ್ರೆ ನಿಮಗೆ ವೆಚ್ಚಗಳು ಕಡಿಮೆ ಕೃಷಿಯಲ್ಲಿ? ಹೌದು, ಖರ್ಚು ಕಡಿಮೆ, ಖರ್ಚು ಕಡಿಮೆ ಮಾಡ್ಕೊಂತೀವಿ. ಅಂದ್ರೆ ನಾನು ಅವಸರ ಬೀಳಲ್ಲ, ಜನ ನಾನು ರೋಣಿ ಮಳೆಗೆ ಬಿತ್ತು ಬಿಡ್ಬೇಕು ಅಂತಾರೆ, ನಾನು ಹಂಗಿಲ್ಲ, ನನಗೆ ಸಮಯ ಬೇಕು, ತಿಥಿ ವಾರ ನಕ್ಷತ್ರ ಎಲ್ಲ ಸಮಯ ಸರಿಯಾಗಿ ನೋಡೇ ಬಿತ್ತದು, ಅವಸರ ಮಾಡಲ್ಲ. ಆ ಮಳೆಗೆ ಬಿತ್ತಿದ್ರೆ ಚೆನ್ನಾಗಿ ಬರ್ತಾ ಅದು ಸುಳ್ಳು, ನಮ್ಮ ಅದೃಷ್ಟ. ಮತ್ತೆ ಬೆಳೆ ಚೆನ್ನಾಗಿ ಆಗ್ಬೇಕಾದ್ರೆ ಮಳೆ ಬಂದೆ ಯಾವಾಗ್ಲೂ ಬಂದೇ ಬರ್ತದೆ, ಭೂಮಿ ಅದ ಇದ್ರೆ ಬಿತ್ತದು. ಸುಮ್ನೆ ಎಲ್ಲರೂ ಬಿತ್ತಾರೆ ನಾನು ಬಿತ್ತಬೇಕಂತಂದ್ರೆ ಹೊಲ ಬೆಳ್ಕೊಳಕಾಗಲ್ಲ. ಗುರುಜನಪುರ ಮುಂದೆ ನಿಮ್ಮ ಯೋಜನೆಗಳೇನು ಕೃಷಿಯಲ್ಲಿ, ನೀವು ಹೇಗೆ ಮತ್ತೆ ಕೃಷಿ ಮಾಡ್ಬೇಕಂತ ಇದೆ? ಜೊತೆಗೆ ನಾನೊಂದು ಕನಸು ಅಂದ್ರೆ ನನ್ನ ಹೊಲದಲ್ಲೇ ಒಂದು ಗೋವಿನ ಶೆಡ್ ಮಾಡ್ಬೇಕಂತ ಆಸೆ ಐತೆ. ಮುಂದೊಂದು ದಿನ ನನ್ನ ಹೊಲ ಇರೋದು ಅರಣ್ಯದ ಪಕ್ಕ, ಆದ್ರೆ ಊರ್ ಪಕ್ಕ ಒಂದು ಹೊಲ ಐತೆ, ಊರ್ ಪಕ್ಕದ ಹೊಲದಲ್ಲೇ ಒಂದು ಗೋವಿನ ಶೆಡ್ ಮಾಡ್ಬೇಕು, ಆಕಳದ ದೊಡ್ಡ ಶೆಡ್ ಮಾಡ್ಬೇಕಂತ ಐತೆ. ಈಗ ಇರೋದು 6 ಇದಾವಲ್ಲ, ಅವು 16 ಆಗ್ಬೇಕನ್ನೋದೇ ಆಸೆ ಇರೋದು. ಆದ್ರೆ ಈಗ ಅದಕ್ಕೆ ಸ್ವಲ್ಪ ಎಲ್ಲ ಸಮಸ್ಯೆಗಳಿರೋದ್ರಿಂದ ಏನು ಮಾಡಕ್ ಆಗ್ತಾ ಇಲ್ಲ. ಸರಿ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರೆ ಇದ್ದೀರಾ, ನಿಮಗೆ ಮದುವೆ ಆಗಿದೆನಾ, ಮಕ್ಕಳು ಎಲ್ಲ? ಇಲ್ಲ, ನಾವು ಇರೋದು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ತಮ್ಮ, ನಾವು ಮೂವರಿದ್ವಿ. ನಮ್ಮ ತಂಗಿ ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ವಿ. ನಾವು ನಮ್ಮ ತಮ್ಮ ನಾನು ನಮ್ಮ ಮೂವರೇ ಇರೋದು. ನಮ್ಮ ತಾಯಿಯವರು ಈಗ ಆಲ್ರೆಡಿ 60 ವರ್ಷ ಸಮೀಪ ಇದೆ, ಅವ್ರಿಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ. ಅವ್ರು ಸ್ವಂತ ಕೆಲಸ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಾರೆ, ಬಿಟ್ರೆ ಉಳಿದಂತೆ ಯಾವುದೇ ಕೆಲಸ ಅವ್ರ ಕೈಲಿ. ಉಜ್ಜಿನಿಗೆ ಕೊಟ್ಟು ಮದುವೆ ಮಾಡಿದ್ವಿ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೆ ಅಡಿಗೆ ಮಾಡಿಕೊಡೋರು ನೀವೇ? ಹೌದು, ನಾವೇ ಮಾಡಿಕೊಡೋರು. ಸೊ ನಿಮ್ಗೆ ಮದುವೆ ಆಗಿಲ್ಲ? ನಮಗೆ ಮದುವೆ ಆಗಿಲ್ಲ ಸರ್. ನಿಮ್ಮ ತಮ್ಮನಿಗೆ? ನಮ್ಮ ತಮ್ಮನಿಗೂ ಕೂಡ ಆಗಿಲ್ಲ ಸರ್. ಅಂದ್ರೆ ಮದುವೆ ಆಗುವ ಪ್ರಯತ್ನಗಳನ್ನ ಮಾಡಿಲ್ವಾ? ಹೇಗೆ ಮದುವೆ ಆಗೋ ಪ್ರಯತ್ನ ಎಲ್ಲ ಮಾಡಿದೀವಿ, ಆದ್ರೆ ನಮಗೆ ತಕ್ಕನಾಗಿ ಇರ್ತಕ್ಕಂಥ ಸಂಬಂಧಗಳು ನಮಗೆ ಎಲ್ಲೂ ಕೂಡಿ ಬರ್ತಾ ಇಲ್ಲ. ಕೆಲವು ಕಡೆ ನಮ್ಮನ್ನ ನಿರ್ಲಕ್ಷ್ಯ ಜಾಸ್ತಿ, ರೈತರಿಗೆ ಇಲ್ಲಿ ಹೆಣ್ಣು ಕೊಡೋದು ಹಂಗೆ ಅಂತ ನಿರ್ಲಕ್ಷ್ಯ ಇರೋದ್ರಿಂದ. ಒಂದು ಕಡೆ ನಿಮ್ಮ ಆಸಕ್ತಿ, ನಿಮ್ಮ ಕೃಷಿಯಲ್ಲಿ ನೀವು ತೊಡ್ಕೊಂಡಿರ್ತಕ್ಕಂಥ ನೋಡಿ ತುಂಬಾ ಖುಷಿ ಆಗ್ತದೆ. ಮತ್ತೊಂದು ಕಡೆಗೆ ಖೇದಕರ ಸಂಗತಿ ಏನು ಅಂದ್ರೆ, ಒಬ್ಬ ಕಣ್ಣು ಕಾಣದೇ ಇರತಕ್ಕಂಥ ಒಬ್ಬ ತಾಯಿ ನಿಮ್ಮ ಮನೇಲಿದ್ದಾಳೆ, ಆಕೆಗೆ ಎಲ್ಲ ಸೇವೆ ನೀವೇ ಮಾಡಬೇಕು. ಜೊತೆಗೆ ಇಷ್ಟೆಲ್ಲ ವಯಸ್ಸಾದರೂ ಸಹಿತ ಒಂದು ರೈತ ಕುಟುಂಬಕ್ಕೆ ಒಂದು ಹೆಣ್ಣನ್ನು ಕೊಡದೇ ಇರತಕ್ಕಂಥದ್ದು ಈ ಸಮಾಜದ ಒಂದು ಖೇದಕರ ಸಂಗತಿ ಇದು. ಒಂದ್ ಕಡೆಗೆ ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ, ಅನ್ನದಾತ ಅಂತ ಹೇಳ್ತಾರೆ, ಆದ್ರೂ ಒಬ್ಬ ರೈತನಿಗೆ ಒಂದು ಹೆಣ್ಣನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು ಅನ್ನುವಂಥ ಮನಸ್ಸುಗಳು ಕಾಣೆಯಾಗಿದ್ದಾವೆ ಅಂತ ಅನಿಸ್ತಾ ಇದೆ. ಇಂಥ ಮನೋಧಾರಣೆ ಕಡಿಮೆ ಆಗಬೇಕು. ರೈತ ಕುಟುಂಬದ ಮಕ್ಕಳಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಕೊಟ್ಟು ಆ ಮನೆಯನ್ನು ಬೆಳಗುವಂಥ ಒಂದು ಕೆಲಸಗಳನ್ನು ಸಮಾಜದ ಎಲ್ಲ ವರ್ಗದವರು ಮಾಡಬೇಕು ಅಂತ ಆಶಿಸ್ತಾ, ಗುರುಜನಪುರೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಕುರಿತು ಕೊಟ್ಟೂರು ತಾಲೂಕು ಮಂಗಾಪುರ ಗ್ರಾಮದ ಯುವ ರೈತರಾದಂತಹ ಶ್ರೀ ಗುರುಜನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಓಪಾರ್. ಈಗ ಹವಾಮಾನ ವರದಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ ಮತ್ತು ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲ ಗೊತ್ತಿದೆ, ಇವಾಗ ನಾವು ಹಿಂಗಾರಿನ ಹಂಗಾಮಿನಲ್ಲಿದ್ದೇವೆ. ಈಗ ಒಂದು ಕಳೆದ ಒಂದು ವಾರದಿಂದ ಸ್ವಲ್ಪ ನಮಗೆ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಕೆಲವೊಂದು ಕಡೆ ಚೆನ್ನಾಗಿ ಮಳೆ ಆಗಿದೆ. ಆದ್ರೂ ಸಹ ನಮ್ಗೆ ಈ ಹಿಂಗಾರಿನ ಒಂದು ಹಂಗಾಮ ತೆಗೆದುಕೊಂಡ್ರೆ ಅಕ್ಟೋಬರ್ಲಿಂದ ಇಲ್ಲಿವರೆಗೆ ನಮ್ಗೆ ಸುಮಾರು ಒಂದು 25-30% ಈ ಒಂದು ಮಳೆಯ ಕೊರತೆ ಆಗಿದೆ. ಯಾಕಂದ್ರೆ ಮೊದಲೇ ನಮ್ಗೆ ಅಕ್ಟೋಬರ್ ಅಲ್ಲಿ ಚೆನ್ನಾಗಿ ಮಳೆ ಬರಲಿಲ್ಲ, ಈ ನವೆಂಬರ್ದಲ್ಲಿ ಈ ಕೆಲದ ಒಂದು ವಾರದಿಂದ ಸ್ವಲ್ಪ ಅಲ್ಲಲ್ಲಿ ಮಳೆ ಬೀಳ್ತಾ ಇದೆ. ಹಾಗೇನೆ ಒಂದು ಮುಂದಿನ ಒಂದು ವಾರದ ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ನಮಗೆ ಈಗ ಸಾಧಾರಣದಿಂದ ಮಧ್ಯಮದವರೆಗೆ ಮುಂದಿನ ಒಂದು 4-5 ದಿವಸಗಳಲ್ಲಿ ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಹಾಗೇನೆ ಈ ಒಂದು ಮೋಡ ಕವಿದ ವಾತಾವರಣ ಮತ್ತು ಅಲ್ಲಲ್ಲಿ ತುಂತುರು ಮಳೆ, ಸ್ವಲ್ಪ ಶೀತ ಗಾಳಿ ಈ ತರ ಬೀಸುವ ಸಾಧ್ಯತೆಗಳನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ನಾವು ಕೃಷಿ ಚಟುವಟಿಕೆಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಆಲ್ರೆಡಿ ತಾವು ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಇತರ ಬೆಳೆಗಳನ್ನ ಆಲ್ರೆಡಿ ಬಿತ್ತನೆ ಮಾಡಿದಿರ. ಸುಮಾರು 35-40 ದಿವಸದ ಬೆಳೆ ಇದೆ ಈಗ. ಸೊ ಅದಕ್ಕಾಗಿ ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಥವಾ ಎಲ್ಲೆಲ್ಲಿ ಮಳೆ ಆಗಿದೆ ಅಲ್ಲಿ ಏನ್ ಮಾಡೋಕಪ್ಪ ಅಂತಂದ್ರೆ, ಈ ಮಳೆ ಆದಲ್ಲಿ ಸ್ವಲ್ಪ ಕಳೆಯ ಒಂದು ಪ್ರಾಬ್ಲಮ್ ಇರುತ್ತೆ ಅದಕ್ಕಾಗಿ, ಮತ್ತು ಎಲ್ಲೆಲ್ಲಿ ಮಳೆ ಆಗಿಲ್ಲ ಅಲ್ಲಿ ನಮಗೆ ಮಣ್ಣಿನಲ್ಲಿರುವ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅಂತರ ಬೇಸಾಯನ ಮಾಡ್ಬೇಕಾಗತ್ತೆ. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶವು ನಮ್ಗೆ ಉಳಿತಾಯ ಆಗ್ತೈತೆ. ಹಾಗೇನೆ ಬೆಳಗಿನ ಒಂದು ಸಮಯದಲ್ಲಿ ಏನಾಗ್ತಾ ಇದೆ, ಇವಾಗ ಮಂಜು ಬೀಳುವ ಒಂದು ಸಾಧ್ಯತೆಗಳಿದಾವೆ. ಸೊ ಆಮೇಲೆ ಮೋಡ ಕವಿದ ವಾತಾವರಣ ಇರುವುದರಿಂದ ಬೆಳೆಗಳಿಗೆ ರೋಗಗಳ ಬಾಧೆ ಮತ್ತು ಕೀಟಗಳ ಬಾಧೆ ಬರುವ ಒಂದು ಸಾಧ್ಯತೆ ಕಾಣಿಸ್ತಾ ಇದಾವೆ. ಇದರಿಂದ ಮುಂಜಾಗ್ರತಾ ಕ್ರಮಗಳನ್ನು ತಾವು ಕೈಗೊಳ್ಬೇಕಾಗತ್ತೆ. ಆಮೇಲೆ ಈ ಒಂದು ತುಂತುರು ಮಳೆ, ಮೋಡ ಕವಿದ ವಾತಾವರಣ ಇರುವುದರಿಂದ ಏನಾಗುತ್ತೆ, ಸಿಂಪರಣೆಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಸಸ್ಯ ಸಂರಕ್ಷಣಾ ಸಿಂಪರಣೆಗಳನ್ನು ಕೈಗೊಳ್ಬೇಕಂತಪ್ಪ ಅಂತಂದ್ರೆ, ನಾವು ಸ್ವಲ್ಪ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಶುಭ್ರವಾದ ಆಕಾಶ, ಮೋಡ ಕವಿದ ವಾತಾವರಣ ಇಲ್ಲದ ಒಂದು ಸಮಯದಲ್ಲಿ ಈ ಒಂದು ಸಿಂಪರಣಾ ಕ್ರಮಗಳನ್ನು ತಾವು ಕೈಗೊಂಡ್ರೆ ಅದಕ್ಕೆ ಬೆಳೆಗೆ ಅನುಕೂಲವಾಗ್ತೈತೆ. ನಮ್ಗೆ ಈಗ ಹಿಂಗಾರಿನ ಜೋಳದಲ್ಲಿ ಏನಪ್ಪಾ ಅಂತಂದ್ರೆ, ಸುಮಾರು 30-35 ದಿವಸ ಇದ್ದಾಗ ತೆನೆ ಬರುವ ಒಂದು ಹಂತದಲ್ಲಿ ನಾವು 3% ಪಂಚಗವ್ಯನ ಸಿಂಪರಣೆ ಮಾಡ್ಬೇಕಂತ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡ್ತಾ ಇದ್ದೇವೆ. ಹಾಗೇನೆ ಈಗ ಜೋಳದಲ್ಲಿ ನಮಗೆ ಸಾಮಾನ್ಯವಾಗಿ ಏನಾಗುತ್ತೆ, ಸುಳಿ ನೋಣದ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಸೊ ಇದಕ್ಕಾಗಿ ನಾವ್ ಏನ್ ಮಾಡಕಂತಂದ್ರೆ, 2 ml ಪ್ರೊಪನಪಾಸ್ 50 EC ರೂಪದಲ್ಲಿ ಸಿಗ್ತೈತೆ, ಇಲ್ಲಪ್ಪ ಅಂತಂದ್ರೆ 2 ml ಕ್ಲೋರೋಪೈರಿಪಾಸ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಇದೇ ಸೇಮ್ ನಾವು ಮತ್ತೆ ಒಂದು 15 ದಿವಸದ ನಂತರ ಇನ್ನೊಂದು ಸಿಂಪರಣೆ ಮಾಡಿದರೆ ಅದರ ಬಾಧೆ ಕಡಿಮೆ ಮಾಡಬಹುದು. ಈಗ ಕಡಲೆಯಲ್ಲಿ ಸುಮಾರು ಕಡಲೆ ಬೆಳೆ ನಮಗೆ 35 ದಿವಸ ಅಥವಾ 40 ದಿವಸದ ಒಂದು ಬೆಳೆ ಇದೆ. ಅದಕ್ಕೆ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು 20 ppm NaA ನ್ಯಾಪ್ತಲಿನ್ ಎಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದನ್ನ ತಾವು ಸಿಂಪರಣೆ ಮಾಡಬೇಕು. ಅದು ಏನಪ್ಪಾ ಅಂತಂದ್ರೆ 2 ml ಸುಮಾರು 100 ಲೀಟರ್ ನೀರಿನಲ್ಲಿ ನಾವು 2 ml ಮಾತ್ರ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಆಮೇಲೆ ಈಗೇನಾದ್ರೂ ಇನ್ನೂ ಬಿತ್ತೋರಿದ್ರೆ, ಯಾಕಂದ್ರೆ ಇದು 15ರವರೆಗೆ ಮಾತ್ರ ನಾವು ಬಿತ್ತನೆ ಮಾಡ್ಬೇಕು, ಇನ್ನೂ ಒಂದು ವಾರದ ನಂತರ ಈ ಒಂದು ಕಡಲೆ ಬಿತ್ತನೆ ನಾವು ಮಾಡ್ಲಿಕ್ಕೆ ಶಿಫಾರಸು ಮಾಡೋದಿಲ್ಲ. ಈಗೇನ್ರ ಇವತ್ತು ಅಥವಾ ನಿನ್ನೆ ಇನ್ಮುಂದೆ ಇನ್ನೊಂದು 2 ದಿವಸದಲ್ಲಿ ಏನರ ಬಿತ್ತೋದಿತ್ತಪ್ಪ ಅಂತಂದ್ರೆ, ಸೊ ಕಳೆ ನಿಯಂತ್ರಣೆ ಮಾಡಲು ನಾವು ಏನ್ ಮಾಡ್ಬೇಕಂತಂದ್ರೆ, ಬಿತ್ತಿದ ದಿವಸ ಅಥವಾ ಮರು ದಿವಸ ಪೆಂಡಿಮಿತ್ಲಿನ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಇದು 1.3 ಲೀಟರ್ ಪೆಂಡಿಮಿತ್ಲಿ 30 EC ರೂಪದಲ್ಲಿ ಸಿಗುವುದು. ಆಮೇಲೆ 38.7 CS ರೂಪದಲ್ಲಿ ಒಂದು ಪೆಂಡಿಮಿತ್ಲಿನ್ ಸಿಗ್ತೈತಿ, ಅದು 0.8 ಲೀಟರ್ ನೀರು ಹೋಗ್ಬೇಕಾಗತ್ತೆ ಒಂದ್ ಎಕರೆಗೆ. ಇಷ್ಟು ನೀರಿನಲ್ಲಿ ತಾವು ಸಿಂಪರಣೆ ಮಾಡಬಹುದು. ಹಾಗೇನೆ ಈಗ ತೊಗರಿ ಬೆಳೆಯಲ್ಲಿ ಏನಾಗುತ್ತೆ, ಕಾಯಿ ನೋಣದ ಒಂದು ಬಾಧೆ ಕಂಡು ಬರ್ತಾ ಇದೆ, ಅದಕ್ಕಾಗಿ 0.2 gram ಟಯೋಮೆಥಾಕ್ಸಾಮ್ 25 WG ಅಂತ ಹೇಳ್ತೇವೆ, ಇಲ್ಲಪ್ಪ ಅಂತಂದ್ರೆ 0.2 ml ಇಮಿಡಾಕ್ಲೋಪಿಡ್ ಅನ್ನ ನಾವು ಬೆಲ್ಲದ ಜೊತೆಗೆ ಸೇರಿಸಿ ನಾವು ಸಿಂಪರಣೆ ಮಾಡ್ಬೇಕಂತ ಶಿಫಾರಸು ಮಾಡ್ತೀವಿ, ಅದು ಒಂದು ಪ್ರತಿ ಲೀಟರ್ ನೀರಿಗೆ. ತೊಗರಿ ಬೆಳೆಯಲ್ಲಿ ಈಗ ಕಾಯಿ ಕೊರಕದ ಬಾಧೆಯೂ ಸಹ ಕಂಡು ಬರ್ತಾ ಇದೆ, ಅದಕ್ಕಾಗಿ 0.15 ml ಕ್ಲೋರಾಂಟ್ರಿನಿಪ್ರೋಲ್ 18.5 CS ರೂಪದಲ್ಲಿ ಸಿಗ್ತೈತಿ, ಅದು ಸಿಗದೆ ಇದ್ರೆ ತಾವು 2 ml ಪ್ರೊಪನೋಪಾಸ್ 50 EC ರೂಪದಲ್ಲಿ ಸಿಗ್ತೈತಿ, ಅದನ್ನು ಸಹ ತಾವು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಹಾಗೇನೆ ಈಗ ಹತ್ತಿ ಒಂದು ಏನಾಗ್ತಾ ಇದೆ, ಎಲ್ಲ ಕಡೆ ಒಂದು ಬಿಡಿಸುವ ಹಂತದಲ್ಲಿ ಇದೆ, ಅದು ಸ್ವಲ್ಪ ಮಳೆ ಇಲ್ಲದ ಒಂದು ಸಮಯದಲ್ಲಿ ಅಥವಾ ಈ ತರ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ತಾವು ಮುನ್ಸೂಚನೆಯನ್ನು ನೋಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು. ಹಾಗೇನೆ ಈಗ ಹತ್ತಿಯಲ್ಲಿ ಇನ್ನೂ ಕೈ ಕೊರಕದ ಬಾಧೆ ಏನಾದರೂ ಕಂಡು ಬಂತಪ್ಪ ಅಂತಂದ್ರೆ, ಅದಕ್ಕೆ ನಾವು 2 ml ಪ್ರೊಪನಪಾಸ್ 50 EC ರೂಪದಲ್ಲಿರುವುದು ಹಾಗೂ ಒಂದು ವಾರದ ಆದ್ಮೇಲೆ ನಾವು 0.5 ml ಲ್ಯಾಂಡೋಸೈಲೋತ್ರಿನ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಹಾಗೆ ಈಗ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ಸ್ವಲ್ಪ ಮೋಡ ಮುಸುಕಿದ ವಾತಾವರಣ, ತುಂತುರು ಮಳೆ ಬರ್ತಿರೋದರಿಂದ ನಮ್ಗೆ ಬೂದು ರೋಗ ಒಂದು ಬರುವ ಸಾಧ್ಯತೆ ಇದೆ, ಆಮೇಲೆ ಅಲ್ಲಲ್ಲಿ ಬಂದಿದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ, 1 ml ಡೈಫನ್ ಕೊನೋಜಲ್ 25 EC ರೂಪದಲ್ಲಿ ಇರ್ತೈತಿ, ಇಲ್ಲಪ್ಪ ಅಂತಂದ್ರೆ 0.5 gram ಮೈಕ್ರೋಬ್ಯೂಟನಿಲ್ ಅಂತ ಹೇಳ್ತೀವಿ 10 WP ಅನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನ ಮಾಡ್ಬೇಕು. ಆಮೇಲೆ ಈಗ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿ ಅಂಗಮಾರಿ ರೋಹಿತ ಬಂತಂದ್ರೆ, ಅದಕ್ಕೆ 2 gram ಮ್ಯಾಂಕೋಜಬ್ ಅನ್ನ ಸಿಂಪರಣೆ ಮಾಡ್ಬೇಕು, ಇಲ್ಲಾಂದ್ರೆ ಹೆಕ್ಸಾಕೊನೋಜಲ್ 1 ml ಹೆಕ್ಸಾಕೊನಲ್ ಅನ್ನ ಅದು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು.